தெரியாதையா, தாரி தெரியாதையா. பாலினா சுத்தலும் கத்தலும் தும்பிதே, தெரியாதையா தாரி தெரியாதையா, தெரியாதையா தாரி தெரியாதையா. பிரீதி பிரேமதா மாயா நண்டு கண்டினா பரியா, பிரீத்தி பிரேமதா மாயா நண்டு கண்டினா பரியா. தெரியாதையா மர்மா தெரியாதையா, தெரியாதையா மர்மா தெரியாதையா. இல்லத ஹணத்தைய தீபம், ஆசரே இல்லத ஹணத்தைய தீபம், இருளல்லி மின்ன மின்ன உரியுத்திதே. ஓரெம்போ பிருகாளி அதை என்ன நடுகிசி, ஓரெம்போ பிருகாளி அதை என்ன நடுகிசி, தீபத குடி என்னை குறியிட்டிதே. ரெக்கைய புழு ஒன்று தெக்கே ஹாயுத்திதே, ரெக்கைய ಹುಳು ಒಂದು ತೆಕ್ಕೆ ಹಾಯುತ್ತಿದೆ, ದೀಪವ ನುಂಗುವೆ ಎನ್ನುತ್ತಿದೆ. ಅನ್ಯರ ಪಾಲಿನ, ಅನ್ಯರ ಪಾಲಿನ ಹೆಣ್ಣನ್ನು ತನ್ನಾಸೆ ಎನ್ನುವ ಹಂಬಲ ಹೊಂಚುತ್ತಿದೆ, ಎನ್ನುವ ಹಂಬಲ ಹೊಂಚುತ್ತಿದೆ. ಪ್ರೀತಿ ಪ್ರೇಮದ ಮಾಯ ಗಂಟು ಗಂಟಿನ ಪರಿಯ, ಪ್ರೀತಿ ಪ್ರೇಮದ ಮಾಯ ನಂಟು ಗಂಟಿನ ಪರಿಯ. ತಿಳಿಯಾದಯ್ಯ ಮರ್ಮ ತಿಳಿಯಾದಯ್ಯ, ತಿಳಿಯಾದಯ್ಯ ಮರ್ಮ ತಿಳಿಯಾದಯ್ಯ. ಗೊತ್ತಿಲ್ಲದೆ ಮತ್ತೇನು ನೆನೆಯದೆ, ಹೊತ್ತು ಗೊತ್ತಿಲ್ಲದೆ ಮತ್ತೇನು ನೆನೆಯದೆ, ಚಿತ್ತದ ಚಲುವೆಯ ಜಪಿಸುತ್ತಿದೆ. ಗೆದ್ದೆ ಗೆಲುವೆನೆಂದು ಎಲ್ಲೇ ಮೀರಿದ ಆಸೆ, ಗೆದ್ದೆ ಗೆಲುವೆನೆಂದು ಎಲ್ಲೇ ಮೀರಿದ ಆಸೆ, ನಿದ್ದೆ ಇಲ್ಲದೆ ಚಿಮ್ಮುತ್ತಿದೆ. ದಿಕ್ಕೆಟ್ಟ ಹೆಣ್ಣಿನ ತಳಮಳ ಹೊಯ್ದಾಡಿ, ಕೆಟ್ಟ ಹೆಣ್ಣಿನ ತಳಮಳ ಹೊಯ್ದಾರಿ, ದಿಕ್ಕು ದಿಕ್ಕಿಗೆ ಮಣಿಯುತ್ತಿದೆ. ಧರೆಯ ಮೇಲಿನ ಧರ್ಮ, ಧರೆಯ ಮೇಲಿನ ಧರ್ಮ